1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ. ಓ ಬಾಚಂದ್ರಣ. ಅಯ್ಯಬ್ಬಪ್ಪ, ಯಾಕವ ಸೇಸಿಬ್ರಿ? ಅದ್ಯಾಕೆ? ಅಯ್ಯೋ ಏನಪ್ಪ ಹಿಂಗ್ ಜಿಟಿ ಜಿಟಿ ಜಿಟಿ ಅಂತ ಮಳೆ ಊದು. ಅದೇ ಗಣೇಶ್ ಹಬ್ಬಕ್ಕೆ ಏನು ಹೋಟೆಲೇನು ಮಾಡಿರ್ನಿಲ್ವಾ? ಅದಕ್ಕಯ್ಯ ಜೋರಾಗೆ ಮಾಡ್ದು. ಹಾ, 7 ವರ್ಷದಿಂದ ಜಾಸ್ತಿ ತಿನ್ಬಿಟ್ಟಿದೆ. ಅಲ್ಲ, ಅದು ಕಡುಬು ಜಾಸ್ತಿ ಆಗ್ಬಿಟ್ಟು ನೋಡಿ ನಿದ್ದೆ ಗಣ್ಣ ನೋಡ್ಕೊಂಬ್ಲಕ್ಕ. ಅದೇ ಹೇಳಂದಲ್ಲವ್ವ, ಕಣ್ಣೆ ಬುಡಕ್ ಆಯ್ತೀರ. ಕಡುಬು ಗಿಡಬ್ ತಿನ್ನಕ್ಕಿಲ್ಲ ಅವನು. ಅದಿಂತದ ಇನ್ನೊಂದ್ ಮಾಡ್ತಾರಲ್ಲ ಕರ್ಜಿಕಾಯಿ ಕಂಡಂಗೆ, ಅದು ಸಾಕತ್ ಚೆನ್ನಾಗಿ. ಸುಮ್ನಿರು ಅಲ್ಲಿ ಜಗಲಿ ಮೇಲೆ ಕೂತ್ಕೊಂಡು ಖಾರ ಕಡುಬು ತಿಂತಾ ಇದ್ದ. ಅಲ್ಲಕಪ್ಪ, ಜಾಸ್ತಿ ಆಯ್ತು ಅನ್ಸುತ್ತ. ಅದೇನ ನಿಮ್ಮಿಬ್ರೆ ಮಾತಾಡ್ಕತ್ತಿದ್ದಾರೆ ಹೊಸಿ ನನ್ ಮಾತಿಕ್ಕು. ಅಲ್ಲ ನೀನು ಉತ್ತರ ಕೊಟ್ಬಿಡು. ಅಯ್ಯೋ ತಿನ್ನ ತಿನ್ಬೇಕು ಕಪ್ಪ. ಸರಿ ಒಬ್ಬಿಟ್ಟು ಎಷ್ಟು ತಿಂದೆ ಹೇಳು. ಅದೇ ನನಗೆ ಶುಗರ್ ಇದ್ದದ, ಸಿ ತಿನ್ಬೇಡ, ಅದ್ಯಾಕೆ ಕಾಪಾಡಿ ತಿಂದ ಅಂತನ್ನಕ್ಕ. ಅದೇನು ತಿಂತೀನಿ ಅಂತ ಅನ್ಬಿಟ್ಟು ಹೊಟ್ಟೆ ಬಿರಿಯಂಗ್ ತಿಂದು ತಿಂದಾರಪ್ಪ. ಕಣ್ಣು ಮುಚ್ಕ ಮಾತಾಡಿ, ಹೊಸಿ ಕಣ್ಣು ಬುಟ್ಕ ಮಾತಾಡು. ಹೇಳದ್ನಲ್ಲಪ್ಪ ಹೊಸಿ, ನಾನು ಪ್ಯಾಟೆ ದಿಕ್ಕ ಹೋಗಿದ್ದೆ ಹೊಸಿ, ಏನೇನೋ ತರದಿತ್ತು ತಿನ್ನದು, ಅದನ್ನ ತಂದು ಐಕಳು ಕೊಟ್ಬಿಟ್ಟು ಬಂದಿ ಬತ್ತ ಹೊಸಿ ಎರಡ್ ಕಣ್ಗು ಧೂಳು ತುಂಬ್ಕೊಂಡ್ಬಿಡ್ತು ನೋಡು. ಅದಕ್ಕೆ ತಕಪ್ಪ ಹೂ ಅನ್ಕೊಂಡ್ ಸುಬ್ಬಣ್ಣ ಬಂದೆ ಬಿಟ್ಟ. ಅದ್ ಯಾವ ದಿಕ್ ನಿನ್ ಬಂದ ಸುಬ್ಬಣ್ಣಂಗೆ ಭಯ ಆಗ್ಬಿಟ್ಟೈತೆ, ಒಬ್ಬಟ್ಟು ಕಡುಬು ತಿಂದಾರ ಅಂತ. ಹಂಗಲ್ಲ, ಇವನ್ ಕಣ್ ಮುಚ್ಕೊಂಡ್ ಮಾತಾಡ್ತಾ ಇದ್ನಲ್ಲ, ಇದಿಂಗ ಇದೇನಾಯ್ತು ಹಿಂಗೆ ಅಂತ ಯೋಚನೆ ಮಾಡ. ಅದಕ್ಕೆ ನೀ ಬಂದಿದ್ ಗೊತ್ತಾಗ್ಲಿಲ್ಲ ಬಿಡು ಸುಬ್ಬಣ್ಣ. ನಾನ್ ಬಂದಿದೀನಿ ಅಂತಾನೆ ಕಣ್ ಮುಚ್ಕೊಂಡ್ ಮಾತಾಡ್ತಿರ್ತೀಯ ನೀನು. ನೀ ಹೆಂಗ್ ಮಾಡ್ದ್ಯಪ್ಪ ಅಬ್ಬುವ? ಅಲ್ಲ ಕಣಪ್ಪ, ಏನ್ ನಿನ್ನ ನೋಡಿ ಏನೋ ಒಂದ್ ವಿಷಯ ಹೇಳ್ಬೇಕು ಅಂತ ಬಂದೆ. ಅಲ್ಲ ವಿಷಯ ಹೇಳ, ಏನೇನು ವಿಷಯ ಹೇಳದ್ ಬೇಡ ಅನಿಸ್ತೈತೆ. ಅಯ್ಯೋ ಅಂತದೇನಪ್ಪ ಅದು? ಅಲ್ಲಪ್ಪ, ಈಗ ಪೋಷಣ ಸಪ್ತಾಹ ಅಂತ ಮಾಡ್ತಾವೆ. ತಕಳಪ್ಪ ಏನೋ ಹೇಳ್ತಾರೆ. ಎಲ್ಲೆಲ್ಲಿ ಈ ಪೋಷಣೆಯ ಕೊರತೆ ಇರುತ್ತೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಇವನ್ಗೇನ್ ಪೋಷಣೆ ಮಾಡಿ ನೋಡಿದ್ರೆ ಇದು ಕೊರತೆ ಅಲ್ಲ, ಇದು ಜಾಸ್ತಿ ಆಗ್ಬಿಟ್ಟದೆ. ಇದು ಏನು ನಿಮ್ಗೆ ಹೊಟ್ಟ ಇಲ್ಲ ಅನ್ನಂಗ ಮಾತಾಡ್ತಿದಾರಲ್ಲ. ಅಲ್ಲ ಕಣ್ಣೇ ಬಿಡಕ್ ಆಗದಂಗೆ ಈಗ ಸುಬ್ಬಣ್ಣ ಚಂದ್ರಣ್ಣನ ವಿಷಯದಾಗ ಅಪೋಷಣೆ ಮಾಡ್ಬೇಕು ನೀನೀಗ. ಪೋಷಣೆ ಒಂದು ಎರಡೇ ಎರಡು ರಾಜಣ್ಣ, ಒಂದು ಯದ್ವಾ ತದ್ವಾ ಪೋಷಣೆ, ಇಲ್ಲ ಅಂದ್ರೆ ಯದ್ವಾ ತದ್ವಾ ಘೋಷಣೆ. ಅದ್ ಮಾಡ್ತೀನಿ ಇದು ಮಾಡ್ತೀನಿ. ಸುಬ್ಬಣ್ಣ ನಾನೇನು ಏನಪ್ಪ ರಾಜಕಾರಣಿಯ ಘೋಷಣೆ ಮಾಡಕ? ಅಲ್ಲ ಮಾಡ್ತೀಯ, ಅದೇನ್ ರಾಜಕಾರಣಿ ಆಗಕ್ ಬಿಡ್ಬೇಕಲ್ಲ ಬೇರೆಯವ್ರ. ನಿನ್ನಂತವ್ರಿ ಎಲ್ಲ ಅದಂಬಿಡು ಬಿಡು, ಪಂಚಾಯತಿ ಎಲೆಕ್ಷನ್ ನಿಲ್ಸೋ ಮುಂದೊಂದ್ ಸಲಿಕೆ. ಅಯ್ಯೋ ನೀನು ನಿಲ್ಲಿಸ್ತಾಯಿ, ಸುಬ್ಬಣ್ಣ ನಿಲ್ಲಿಸ್ತಾನೆ. ಹಿಂಗ ಇವನು ಕಣ್ಣೆ ಬಿಡಕ್ ಆಗದಂಗೆ ಈಗ್ಲೇ ಈ ಪೋಷಣೆ. ಇನ್ನೇನಾದ್ರು ರಾಜಕಾರಣಿ ಆಗ್ಬಿಟ್ರೆ ತಿಂದು ತೇಗಿ ಇನ್ನು ಪೋಷಣೆ ಜಾಸ್ತಿ ಆಗ್ಬಿಟ್ಟು ಇವನು ಯಾರಪ್ಪ ಗೆಲ್ಸಾರು. ಕಣ್ ಸುಬ್ಬಣ್ಣ, ನಾನೇನು ಧೂಳು ಬಿದ್ದದ್ದೆ ಅನ್ಬಿಟ್ಟು ಕಣ್ ಮುಚ್ಕೊಂಡ್ರೆ ನೀನು ಏನೋ ಪರ್ಮನೆಂಟ್ ಆಗಿ ಕಣ್ ಮುಚ್ಚಕ ಏನೋ ಐಡಿಯಾ ಮಾಡಲ್ಲ ಕಣಪ್ಪ. ಧೂಳೇ ನಿನ್ನೆ ಹುಡಿಕೊಂಡು ಬಂದು ನಿನ್ ಕಣ್ಗೆ ಬಿದ್ದಿತ್ತಾ? ನಾವು ಇಲ್ಲಿ ಕುಂತಿಲ್ವಾ? ಅಲಕಯ್ಯ ಧೂಳು ಬಿದ್ದವನು ಗೊತ್ತು, ಅದೇನು ನೋವು ಅಂತ ನಿನಗೆ ಹೆಂಗ್ ಗೊತ್ತಾದದು? ಒಂದು ಕಣ್ರಕ ಮಡಿಕೊಂಡಿರ್ತಿದ್ದಿಲ್ಲ ಜೋಬ್ಲಿ, ಅದ ಹಾಕಲಕ್ಕಿಲ್ವಾ? ಅದೇ ಕಣ್ ರಾಜಣ್ಣ, ಅದು ಎಲ್ಲ ಬಿದ್ದೋಗಿ ಒಂದ್ ಕಣ್ಣು ಒಡ್ದಾಗದೆ. ಏನು ಕಲ್ ಕಲರ್ ಆಗಬೇ ಅದ್ ನಾಕತಾನೆ ಈಗ ಒಂದ್ ಕಣ್ಣು ಹೋಗ್ಬಿಟ್ಟದಂತಲ್ಲ ಬಿಡು. ಕಲ್ ಕಲರ್ ಆಗದೆ ಅನ್ಬಿಟ್ಟು ಸಂತೆಲ್ ತಗೊಂಡಿದ್ನಪ್ಪ ನಾನು. ಐಕಮ್ಮಕ್ಕ ಹಾಕಂ ಓಡಾಡ್ತಿರ್ತಮ್ಮಲ್ಲ, ಇನ್ನೆಲ್ ತಗೊಂಡಿದ್ದು? ಅಯ್ಯವೋ ಪ್ಯಾಟಗ್ ಹೋಗಿರ್ನಿಲ್ವಾ, ಅಲ್ಲಿ ನಮ್ದು ಒಬ್ಬ ಫ್ರೆಂಡ್ ಅವನೆ, ಅವನು ಹೋಗಿ ಬಾ ಸ್ವಲ್ಪ ಕಡಿಮೆ ಮಾಡಿಸ್ಕೊಡ್ತೀನಿ ಕನ್ನಡಕವಾಗಿರೋದಿಷ್ಟೇ ಓಡಿಸಿ ಇವನು ಪ್ಯಾಟೆಗ್ ಹುಡುಕೊಂಡು ಹೋದ. ಆ ಫ್ರೆಂಡ್ ಎಲ್ಲಿಂದ ಸಂತೆ ಇಲ್ಲೇ ಎತ್ಕೊಂಡೋಗಿ ಮಡಿಕೊಂಡಿದ್ದ, ಇವನಿಗೆ ಟೋಪಿ ಕೊಟ್ಟ. ಅದ್ ನೋಡಿದ್ರೆ ಒಂದ್ ಕಣ್ಣು ಹೋಗ್ಬಿಟ್ಟದೆ. ಬಿಡು ಬಿಡು, ಏನ್ ಟೋಪಿ? ಈಗ ಅದೇ ವಿಷಯಕ್ಕೆ ಬಂದೆ. ಈಗ ನೀನ್ ಏನ್ ಹೇಳ್ದೆ? ಒಂದ್ ಕಣ್ಣು ಗಾಜು ಹೊಡೆದೋಗಿದೆ ಅನ್ಬಿಟ್ಟು ಹಾಕೊಳಕ್ ಆಯ್ತಿಲ್ಲ ಅಂದೆ. ಈ ವಿಷಯನು ಹಂಗೇನೆ ಇರೋದು. ಪೋಷಕಾಂಶಗಳು ನಾವೇನ್ ಅನ್ಕೊಳ್ತೀವಿ, ತಿನ್ನುವಾಗ ನಾವು ತಿನ್ನುವಂತ ಆಹಾರದಲ್ಲಿ ಎಲ್ಲಾ ಪೋಷಕಾಂಶಗಳು ಅವೇ ಅನ್ಕೊಂಡು ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಆದ್ರೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗಕ್ಕಿಲ್ಲ. ಈಗ ಕಳ್ಳೆ ಪುರಿ ತಿಂದಂಗೆ, ಕಳ್ಳೆ ಪುರಿ ತಿಂದು ನೀರು ಕುಡಿದ್ರು ಹೊಟ್ಟೆ ತುಂಬುತ್ತದೆ. ಹಾಗಂತ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳು ಎಲ್ಲವಾದ್ರೂ ಸಿಗ್ತಾವಾ? ಇಲ್ಲ ಇಲ್ಲ. ಅದಕ್ಕೆ ಈಗ ನೀನು ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ನಿಂದೇನು ಹೊಟ್ಟೆ ತುಂಬದು ಅಥವಾ ಪೋಷಕಾಂಶಗಳ ಕೊರತೆಯಿಂದ ಏನಾದ್ರು ನೀನ್ ಈ ತರ ತೂಗುಡಿಸ್ತಿದ್ಯೋ ಅಂತ ಹೊಟ್ಟೆ ಉಬ್ಬರ್ಸ್ಕೊಂಡಿದ್ದಪ್ಪ ಯೋಚನೆ ಮಾಡ್ತಾ ಇವ್ ನೀನು. ಅಲ್ಲ, ಪೋಷಕಾಂಶಗಳೆಲ್ಲ ಅಚ್ಚುಕಟ್ಟಾಗಿದ್ರೆ ಚಟುವಟಿಕೆ ಆಗಿರ್ಬೇಕು. ಹೌದು ಹೌದು ಸುಬ್ಬಣ್ಣ, ಆದ್ರೆ ಅದೇನಾಗಿದೆ, ಖಾರ ಕಡ್ಬಲ್ಲಿ ಎಲ್ಲ ಒಳ್ಳೆ ಪೋಷಣೆ ಇದೆ, ಬೇಳೆ ಈ ಒಬ್ಬರ್ ತಿಂದವನೆ ಒಳ್ಳೆ ಕಬ್ಬಿಣಾಂಶ ಇದೆ, ಆದ್ರೆ ಅತಿಯಾಗಿ ತಿನ್ಬಿಟ್ಟವನೆ ಅದೇ ಆಗಿರೋದು. ಅದ್ರೊಳಗ್ ಕಬ್ಬಿಣ ಅದ ಕಲ್ಲ ಅದ ಅದಾದ ಇದಾದ ಏನೂ ಗೊತ್ತಿಲ್ಲ. ಅದೇ ಹೇಳಿದ್ದು ರುಚಿಯಾಗಿ ಯಾವ್ದಿರ್ತದೆ ತಿನ್ನದು, ಅದೇ ಎಷ್ಟ್ ಬೇಕು ಅಷ್ಟ್ ತಿನ್ಬೇಕು. ಕಲ್ಲು ಕಬ್ಬಿಣದ್ದು ಎಲ್ಲ ಬಾರ ಜಾಸ್ತಿ ಆಗ್ಬಿಟ್ಟು ಮಲಿಕೊಂಡ್ಬಿಟ್ಟವ್ನೆ. ಅದೇನು ಅಲ್ಲಕಯ್ಯ, ಅದೇನು ಏನ್ ಸಾಕ್ಷಾತ್ ಕಬ್ಬಿಣವೇ ತಿಂದಾರ? ಸಾಕ್ಷಾತ್ ಕಲ್ಲೇ ತಿಂದಾರಯ್ಯ? ಅಲ್ಲ ಕಣಪ್ಪ, ಅಷ್ಟೇ ಸಾಕು. ಅಲ್ಲಕಯ್ಯ ಒಟ್ಟು ಬುಟ್ಕಂತಿದೆ, ಈ ಕಣ್ಣಗಾಕ ಅಂತಿದೆ, ಏನ ನಿನ್ನ ಆಟ? ಈಗ ಈಗ ಒಂದ್ ಪ್ರಶ್ನೆ ಕೇಳ್ತೀನಿ ಬಿಡಪ್ಪ. ಈಗ ಹೇಳಪ್ಪ, ಈಗ ಕಬ್ಬಿಣ ಇರ್ತದೆ ಅಂತ ಹೇಳಲ್ಲ ಕಮಲಕ್ಕ, ಕಬ್ಬಿಣ ಎಲ್ಲಿಂದ ಬಂತು? ಅದಕ್ಕ ಎಲ್ಲಿಂದ ಬಂದದ್ದು ಅದು ಹೇಳು ನೀನೇ. ನೀನು ಗಿಡಕ್ಕೆ ಹೋಗಿ ಕಬ್ಬಿಣದ ಮಳೆ ಹೊಡೆದಿದ್ಯಾ? ಅದೇ ಮತ್ತೆ ಹೆಂಗ್ ಬಂತು ಅವೆಲ್ಲ ಹೇಳು. ಅದ್ ನೀ ಹೇಳಪ್ಪ, ನಂಗೆ ನಂಗ್ ಗೊತ್ತಿದ್ರೆ ನಾನು ಯಾಕಂದ್ರೆ ನಿನ್ನೆ ನಿನ್ನ ಹತ್ರ ಕೇಳ್ತಿದ್ದೆ. ನೆಲದಿಂದ ಎಳ್ಕೊಂಡಿರ್ಬೇಕು ಸಾರ. ಮಣ್ಣಲ್ಲಿ ಆ ಅಂಶಗಳೆಲ್ಲವೂ ಇರ್ತವೆ. ಒಂದು ಗಿಡದಲ್ಲಿ ಗಿಡ ಸರಿಯಾಗಿ ಬೆಳವಣಿಗೆ ಹೊಂದಬೇಕಾದ್ರೆ ಈ ಅಂಶಗಳನ್ನೆಲ್ಲ ನಾನಾ ಹಂತಗಳಲ್ಲಿ ಅದು ಬಳಸ್ಕೊಂಡು ಬೆಳವಣಿಗೆ ಹೊಂದಿರುತ್ತೆ. ಈಗ ಮೊಳಕೆ ಒಡೆಯಕ್ಕೆ ಕೆಲವೊಂದು ಅಂಶಗಳು ಬೇಕು. ಮೊಳಕೆ ಒಡೆದು ಗಿಡ ಹಸಿ ಬಲಿಬೇಕು, ಸಸಿಯಾಗಿದ್ದು ಗಿಡ ಆಗ್ಬೇಕು ಅಂದ್ರೆ ಕೆಲವು ಅಂಶಗಳು ಬೇಕು. ಬೆಳೆದಾದ್ಮೇಲೆ ಅದು ಹೂ ಬಿಡಬೇಕು, ಅದ್ರ ವಂಶಾಭಿವೃದ್ಧಿ ಆಗ್ಬೇಕು, ಹೂವು ಹಣ್ಣಾಗ್ಬೇಕು, ಹಣ್ಣು ಬೀಜ ಆಗ್ಬೇಕು, ಇದೆಲ್ಲ ಆಗ್ಬೇಕು ಅಂದ್ರೆ ಅವು ಕೆಲವು ಅಂಶಗಳು ಬೇಕು. ಇವುಗಳಿಂದ ನಾವೇನ್ ಮಾಡ್ತಾ ಇರ್ತೀವಿ, ಭೂಮಿನಲ್ಲಿ ಗಿಡ ಹಾಕ್ತಿವಿ, ಬೀಜ ಹಾಕ್ತಿವಿ, ಗಿಡ ಆಯ್ತು, ಬೆಳೆ ತಗೊಳ್ತೀವಿ, ಅಲ್ಲಿಗೆ ಪೋಷಕಾಂಶಗಳನ್ನ ಅದು ಹೀರ್ಕೊಂಡಾಯ್ತು. ಅಲ್ಲಿ ಪುನಃ ನಾವು ಹಾಕದೆ ಹೋದ್ರೆ ಏನಾಯ್ತದೆ? ಆಗ ನೋಡಪ್ಪ, ಪೋಷಕಾಂಶಗಳ ಒಂದು ಕೊರತೆ ಉಂಟಾಗ್ತದೆ ಮುಂದಿನ ಬೆಳೆಗೆ. ಈ ಮನುಷ್ಯರ ದೇಹ ಹೆಂಗೋ ಹಂಗೆ ವ್ಯವಸಾಯನೂ. ಈಗ ಅದಕ್ಕೆ ಕೆಲವರು ಹೇಳ್ತಾರೆ, ಈಗ ನಾವೇನು ಅದಕ್ಕೋಸ್ಕರ ಪೋಷಕಾಂಶಗಳು ಈಗ ನಮ್ಮ ಶರೀರದಲ್ಲಿ ಹೆಂಗೆ, ಈಗ ತಾಯಿ ಮಗುವಿಗೆ ಹಾಲು ಕುಡಿಸ್ತಾಳೆ, ಹಾಲಿನಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲಾ ಅಂಶಗಳು ಸೇರ್ಕೊಂಡಿರುತ್ತವೆ, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಶರೀರಕ್ಕೆ ಅದು ಅಭಿವೃದ್ಧಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ಅಂಗಾಂಗಗಳು ಪ್ರತಿ, ಈಗ ನಮ್ಮ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಚರ್ಮ, ಇವೆಲ್ಲವೂ ಸರಿಯಾಗಿ ಆಯಾ ಕೆಲಸಗಳನ್ನು ನಿರ್ವಹಿಸಬೇಕು. ಹೃದಯ ಆಗ್ಬೋದು, ಮೂಳೆಗಳು ಗಟ್ಟಿ ಆಗ್ಬೇಕು, ಹುಡುಗ ಎತ್ತರ ಆಗ್ಬೇಕು, ಶಕ್ತಿ ಬರಬೇಕು, ಎಲ್ಲದಕ್ಕೂ ಪೋಷಕಾಂಶಗಳು ಬೇಕು. ಮನುಷ್ಯ ಈಗ ನಾವಂತೂ ಮಾಮೂಲಿ ಈಗ ನೀನು ಈಗ ನಿನಗೆ ದೇಹಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ನಾನು ಹೇಳಕ್ಕಿಲ್ಲ. ಯಾಕಪ್ಪ? ಜಾಸ್ತಿ ಆಗಿದೆ. ಈಗ ಗಿಡಕ್ಕೆ ಏನೇನ್ ಬೇಕು ಅದು ಹೇಳ್ತೀನಿ. ಏನ್ ನನ್ನ ಆಕಾರವನ್ನು ನೋಡ್ಬಿಟ್ಟು ನೀನೇನೇನು ಅಂತಿದೆ? ಅಲ್ಲ ಕಣಪ್ಪ, ನಿಂದೊಂಥರ ಸ್ಟೀಲ್ ಬಾಡಿ, ಕಬ್ಬಿಣದ ಅಂಶ ಜಾಸ್ತಿ ಆಗ್ಬಿಟ್ಟದೆ. ಅದಕ್ಕೆ ಹೊಟ್ಟೆ ಕಿಚ್ಚು ನಿಂಗೆ ನಾನು ನೋಡಿದ್ರೆ. ಜೊತೆಗೆ ನೀನ್ ಬೇರೆ ಅದು ಯಾವಾಗ್ಲೂ ಆ ಸ್ಟೀಲ್ ಗ್ಲಾಸ್ ಅಲ್ಲೇನೆ ಟೀ ಕುಡಿಸ್ತಿರ್ತೀಯ? ಅದೇನೋ ಕಣ್ ರಾಜಣ್ಣ ನನಗೆ, ಅದೇನು ಈ ಇದು ಅದೇನೋ ಬರ್ತದಲ್ಲಪ್ಪ, ಈ ಗಳಾಸು ಅದು ಯಾವ್ದವ, ಅದು ಗಾಜಿನ ಗಳಾಸು ನಮ್ ಕಮಲಕ್ಕ ಅದ್ರಲ್ಲಿ ತಂದು ಕೊಟ್ರೆ ಅದ್ರ ಕುಡಿಯೋದಿಲ್ಲ ಕಯ್ಯ. ಇರ್ಲಿ ಬಿಡು, ನಿಂದೆಲ್ಲ ಹೇಳಕ್ ಹೋಗ್ಬಿಡ, ಬೇರೆಯವ್ರಿಗೆಲ್ಲ ಕಾಣುತ್ತಲ್ಲ ಅಂತ. ಅದೇನೋ ಸರಿ, ಎಷ್ಟು ಎಷ್ಟು ಕುಡಿತಾವನೇನ್ ಗೊತ್ತಾಗ್ಬಿಡ್ತದೆ ಅಂತ. ಈಗ ರಾಜಣ್ಣ ಮೊನ್ನೆ ಹೇಳ್ತಿದ್ರು, ಈ ಕೆಲವರೆಲ್ಲ ಏನ್ ಹೇಳ್ತಾರೆ, ಸಾವಯವ ಇಂಗಾಲ ಅಂತ ಹೇಳ್ತಾರೆ. ಈ ಮಣ್ಣು ಪೋಷಕಾಂಶಗಳೆಲ್ಲ ಸರಿಯಾಗಿ ಇವೆಯಾ? ಅದನ್ನೆಲ್ಲ ಇರುವಂತಹ ಪೋಷಕಾಂಶಗಳನ್ನ ಗಿಡಕ್ಕೆ ಬಳಕೆ ಆಗೋ ರೀತಿನಲ್ಲಿ ಅವುಗಳಿವಿಯಾ ಅಂದ್ರೆ ಸುಲಭವಾಗಿ ಸಿಗೋಂಗಿರ್ಬೇಕು. ಈಗ ನಾವು ಭತ್ತ ತಂದು ಹಂಗೆ ತಿಂತೀವ, ಅದನ್ನ ಅಕ್ಕಿ ಮಾಡಿಸಿ ಅದಕ್ಕೆ ಪಾಲಿಶ್ ಮಾಡಿಸಿ ಆಮೇಲೆ ತಾನೇ ಅದನ್ನ ಅನ್ನನೋ ಇಟ್ಟೋ ಮಾಡೋದು ಹಂಗೇನೆ. ಅಂದ್ರೆ ನಮ್ಮ ಶರೀರಕ್ಕೆ ಯಾವ ರೀತಿ ಅದನ್ನ ಕೊಡ್ಬೇಕೋ ಆತರ ನಾವು ಕೊಡ್ತೀವಿ, ಸಂಸ್ಕರಣೆ ಮಾಡ್ಬೇಕು. ಒಂದು ನೆಪ್ಪ ಆಯ್ತದೆ ನಂಗೇನು ಅಂತಂದ್ರೆ, ನಾವೆಲ್ಲ ಸಣ್ಣವರಾಗಿದ್ದಾಗ ಭತ್ತನ ಕೂಡ್ತಿದ್ರು ಕೈ ಒಣಕ ತಕ್ಕಂದು ಒಳಕಲ್ಲೆಲ್ಲ ಹಾಕಿ ಕೂಡ್ತಿದ್ರು ಗೊತ್ತಲ್ಲ ಒಳಕಲ್ಲ ಅದಲ್ಲ ನಿಮ್ಮನೆಯಲ್ಲಿ ನಿಮ್ಮವ್ವ ಅದ ಕೂಡ್ತಿದ್ದ ಸುವಾ ಬಾ ಸುವಿ ಸುವಾ ಹಿಂಗ ಕಯ ನಾನ್ ಕೇಳಿದ ಇನ್ನೂ ನೆಪ್ಪದೆ ನನಗೆ ಕುಟ್ಟ ಪದ ಕಯ ಇದು ಕಮ್ಮಕ್ಕ ಆಡ ನೆಪ್ಪದೆ ನಿಮ್ ಮನೇಲಿ ಹೆಂಗು ಬತ್ತದ ಮೂಟೆ ಮನ್ಕೆ ತಗೊಂಡು ಕೊಟ್ಬಿಡು ಎರಡು ಕೆಲಸವೂ ಆಯ್ತು ಬಿಡು ನೀನು ಸಟ್ಕ ಆಡು ಅಂದ್ರೆ ಸುಮಾರಾಗಿ ಆಡ್ತಿದ ಮನ್ಕ ಕೊಟ್ಬಿಟ್ಟು ಅಲ್ಲಿ ಬೆಳಗಾನ ರುಬ್ಬು ಅಂತ ಬೆಳಗಾನ ಏನ್ ಬೇಡ ಕಣ್ಣ ಹಿಂಗ್ ಮಾತಾಡೋ ಬದ್ಲು ಅಲ್ಲಿ ಹೋಗ್ ಕುಟ್ಟೋಗು ಅಯ್ಯೋ ನೀನೇ ಕುಟ್ಟು ನೋಡ್ದೆ ಈಗ ನಾನು ಮುಖ್ಯವಾದ ವಿಷಯ ಏನ್ ಹೇಳ್ಬೇಕು ಅಂದ್ರೆ ಈ ಪೋಷಕಾಂಶಗಳನ್ನ ನಾವು ಪ್ರತಿ ವರ್ಷನೂ ಹೋಗ್ಬಿಟ್ಟು ಅಂಗಡಿಯಿಂದ ತಗೊಂಬರ್ಬೇಕು ಆ ಥರದ್ದೆಲ್ಲ ಏನಿಲ್ಲ ಈ ಕೃಷಿ ತ್ಯಾಜ್ಯಗಳು ಅಂತ ಬರ್ತವೆ ಈಗ ಅದಕ್ಕೆ ಒಂದು ಇಲ್ಲಿ ನೋಡಪ್ಪ ಒಂದು ಪಟ್ಟಿನೇ ಕೊಟ್ಬಿಟ್ಟವ್ರೆ ಏನಪ್ಪ ಅದು ಈಗ ಮಣ್ಣಿಗೆ ಯಾವ್ಯಾವ ರೀತಿಯ ಸಾವಯವ ವಸ್ತುಗಳನ್ನು ನಾವು ಸೇರಿಸೋದ್ರಿಂದ ಕೃಷಿಗೆ ಅದು ಅನುಕೂಲಕರವಾಗುತ್ತೆ ಅಂತ ನೋಡಪ್ಪ ಈಗ ಸಗಣಿ ಗೊಬ್ಬರ ಆಯ್ತು ಆಮೇಲೆ ಈ ಬೆಳೆದು ಉಳಿಕೆಗಳು ಅದೇ ಒಟ್ಟು ಅವನ್ನೆಲ್ಲ ಪುನಃ ಹಾಕ್ಬೋದು ಆಮೇಲೆ ಹಸಿರು ಗೊಬ್ಬರ ಹಸಿರೆಲೆ ಗೊಬ್ಬರ ಗೊತ್ತೇ ಇದೆ ಕೃಷಿ ತ್ಯಾಜ್ಯಗಳನ್ನ ಕಾಂಪೋಸ್ಟ್ ಮಾಡೋದು ಆಮೇಲೆ ಎಣ್ಣೆ ಹಿಂಡಿ ಎಣ್ಣೆ ಎಲ್ಲ ತೆಗೆದಾದ್ಮೇಲೆ ಹಿಂಡಿ ಬರ್ತದಲ್ಲ ಅದನ್ನ ಹಾಕೋದು ಪ್ರೆಸ್ ಮಡ್ ಅಂತ ಸಿಗ್ತದೆ ಏನಪ್ಪ ಪ್ರೆಸ್ ಮಡ್ ಅಂತ ಅದು ಏನ ಅದು ಹಂಗಂದ್ರೆ ಪ್ರೆಸ್ ಮಡ್ ಅಂತ ಹೇಳಿದ್ರೆ ಅದೊಂದು ಎರಡು ಆಮೇಲೆ ಕೆಲವರು ಅದನ್ನ ಈಗ ಕೆರೆ ಹೂಳು ಅವುಗಳನ್ನ ತಗೊಂಡು ಹಾಕ್ಬೋದು ಹೂಳು ಇರುತ್ತಲ್ಲ ಕೆರೆ ಹೂಳು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಇವುಗಳೆಲ್ಲವೂ ಈ ತರ ಸಾವಯವ ವಸ್ತುಗಳೇ ಇವುಗಳಲ್ಲಿ ಅವರೊಂದು ಪಟ್ಟಿ ಮಾಡೋರೆ ರಾಜಣ್ಣ ಹೇಳಪ್ಪ ಗೊಬ್ಬರದ ಖರ್ಚು ಹೊಸಿ ಕಡಿಮೆ ಆಯ್ತದೆ ನೋಡಿ ಈಗ ಮುಸ್ಕಿನ ಜೋಳ ದಂಟು ಅದರಲ್ಲಿ ಸಾರಜನಕ 0.5-0.6 ಇರ್ತದೆ ರಂಜಕ ಇರ್ತದೆ ಪೊಟ್ಯಾಶಿಯಂ ಇರ್ತದೆ ಹಂಗೆ ಕಬ್ಬನ್ ಗರಿ ರೌದಿ ಅಂತಾರಲ್ಲ ಕಬ್ಬಿನ ಸೋಗೆ ಅದು ಅದು ಭತ್ತದ ಒಟ್ಟು ನಾನು ಹೇಳದ್ನಲ್ಲ ಮತ್ತೆ ಭತ್ತದ ಒಟ್ಟಿನ ಬೂದಿ ಅದು ಇರ್ತದೆ ಕೆಲವರೆಲ್ಲ ಏನ್ ಮಾಡ್ತಾರೆ ಈಗ ಪುರಿ ಮಾಡೋ ಕಡೆ ಎಲ್ಲ ಕುಲ್ಮೆ ಮಾಡಲ್ವಾಯ್ತಾರೆ ಈ ಮಚ್ಚು ಕುಡುಗ್ಲು ತೊಡಾಕಂಡ್ರೆ ಒಳ್ಳೆ ಕಾವು ಬತ್ತದೆ ಅಂತ ಪುರಿ ಮಂಡಿಲೆಲ್ಲ ಹಾಕೊಂಡ್ ಮಾಡ್ತಾರೆ ಹಂಗೆ ಅಡಿಕೆ ಸೋಗೆ ಅಡಿಕೆ ಹಾಳೆ ಕಡ್ಲೆಕಾಯಿ ಸಿಪ್ಪೆ ತೆಂಗಿನ ಸಿಪ್ಪೆ ಆಮೇಲೆ ಬಾಳೆ ದಿಂಡು ಇವೆಲ್ಲವೂ ಸಹ ಕಡಿಮೆ ಅಂದ್ರು ನೋಡಪ್ಪ ಸಾರ್ವಜನಿಕ 0.5-0.6 ಹೆಚ್ಚು ಕಡಿಮೆ ಎಲ್ಲದಕ್ಕೂ ಅದೇ ಅದರಲ್ಲೂ ಅಡಿಕೆ ದೋಸೆ ಜಾಸ್ತಿನೇ ಐತೆ ನೋಡಪ್ಪ ಈ ತೆಂಗು ಅಂತಿದ್ದಂಗೆ ನೆಪ್ಪ ಆಯ್ತು ಕಯ ಸುಬ್ಬಣ್ಣ ಅದನ್ನ ಮಾಕಾಸ್ ಮಣಿಲಿ ತೆಂಗು ದಿನ ಅದ ಯಾವ್ದೋ ಒಂದು ಬೋ ಚೆನ್ನಾಗಿತ್ತು ಬಿಡು ಒಳ್ಳೆ ಮಾಹಿತಿ ಇತ್ತು ಕಯ ಅದ್ರಲ್ಲಿ ರಾಜಣ್ಣ ನೀ ಕೇಳ್ದ್ಯಾ ಕಣಪ್ಪ ಹೆಸರು ಹೇಳುದು ನೋಡ ಓಸಿ ಅಯ್ಯೋ ಅದ ಯಾವ್ದಯ್ಯ ಅದ ಯಾವ್ದು ಒಳ್ಳೆ ಆಡು ಅದನ್ನಂಗೆ ನಾಲ್ಗೆ ಒಳ್ಳೊಲ್ದು ಹಂಗ ಇಟ್ಬಿಟ್ಟವ್ರೆ ಹೆಸರು ಒಳ್ಳಂಗ್ ಇಡ್ಬೇಕಿತ್ತು ಅವ್ರ ಹೆಸರನ್ನ ಹಂಗಲ್ಲ ಹೆಸರು ಸರಿಯಾಗಿ ಮಾಡ್ಕವ್ರೆ ನಿಂದ ಒಳ್ಳಕ್ ಆಗದಂಗೆ ವಸ್ತಿ ಪೋಷಣೆ ಜಾಸ್ತಿ ಆಗುತ್ತೆ ಉಳ್ಳಾಡ್ಕಂಡ್ ಕೇಳ್ಬಿಟ್ಟವ್ರೆ ನಮ್ ರಾಜಣ್ಣ ಪ್ರೋಗ್ರಾಮ ನನ್ಗೆ ಉಳ್ತಾ ಇಲ್ಲ ನಿಮ್ಮ ಹೆಂಗ ಕೇಳ್ಬಿಟ್ಟ ಉಳ್ಳಾಡೋಂಗೆ ಇತ್ತು ಬಿಡೋದು ಖುಷಿಯಾಗಿತ್ತು ಹಂಗೇನೆ ನೋಡಪ್ಪ ಈಗ ಇದಿಷ್ಟು ಈ ಗಿಡಗಳಾಯ್ತಾ ಹಂಗೇನೆ ಈಗ ಬೇಳೆಕಾಳು ಬೆಳೆಗಳು ಉದ್ದು ಹೆಸರು ಉರುಳಿ ಇವುಗಳದೂ ಎಲ್ಲ ತ್ಯಾಜ್ಯಗಳು ಬರ್ತವೆ ಮತ್ತೆ ಬೇಳೆ ಮಾಡುವಾಗ ಸಿಪ್ಪೆ ಬರ್ತದೆ ಇವುಗಳನ್ನು ಸೇರಿಸಬಹುದು ಜೊತೆಗೆ ಈ ತರ್ಗೆಲೆ ಒಂಗೆ ಗ್ಲಿರ್ಸಿಡಿಯ ಎಕ್ಕ ಬೇವು ಇವುಗಳದು ಅಷ್ಟೇ ಇವುಗಳನ್ನೆಲ್ಲ ಸೇರಿಸ್ತಾ ಹೋದ್ರೆ ಹಾಕ್ಬೇಕಾದಂತ ಗೊಬ್ಬರದ ಪ್ರಮಾಣ ಕಮ್ಮಿ ಆಯ್ತದೆ ಎಕ್ಕ ಚೆನ್ನಾಗದೆ ಅದ ಹೆಸರು ಎಕ್ಕ ಯಾವ್ದೊಂದ್ ಪದ ಬಂದ್ಬಿಟ್ಟದೆ ಸುಬ್ಬಣ್ಣ ಎಕ್ಕ ಸಕ್ಕ ಅಂತ ಎಕ್ಕದಲ್ಲೇ ನೋಡಿಲ್ವಾ ಎಕ್ಕದ ಗಿಡ ನೋಡಿಲ್ವಾ ನಾನು ಸುಮ್ಮನೆ ಹೇಳ್ದಿ ನಮ್ ರಾಜಣ್ಣ ಆಗಾಗ ಹಾಕೊಂಡು ಕಿಮ್ಮಿಗೆ ಅದ ಯಾನ ಸಿಗಿಸ್ಕೊಂಡು ಕೇಳ್ತಾ ಇರ್ತಾನೆ ಅದೇನ್ ಕೇಳ್ತದೆ ಅದೇನೋ ಹೊಸ ಹಾಡು ಬಂದ್ಬಿಟ್ಟದೆ ಎಕ್ಕ ಸಕ್ಕ ಅಂತ ಅನ್ಕೊಂಡು ಅದನ್ ಕೇಳ್ತೀನಿ ನನಗೂ ಒಂದ್ಸರಿ ಕೇಳಿಸ್ಬಿಟ್ಟು ಹಾಕವ ನನಗೂ ಏನ್ ಕಾಲ್ ಕುಣಿತಾದೆ ಹಂಗಿತ್ತು ಈಗ ಇದಕ್ಕೆಲ್ಲ ಏನಂದ್ರೆ ನಮ್ಮಲ್ಲಿ ಕಪ್ಪು ಚಿನ್ನ ಅಂತ ಹೇಳ್ತಾರೆ ಕಪ್ಪು ಚಿನ್ನ ಅಂದ್ರೆ ಏನು ಅಂದ್ರೆ ಹ್ಯೂಮಸ್ ಯಾವುದೇ ಒಂದು ಮಣ್ಣಿನಲ್ಲಿ ಪೋಷಕಾಂಶಗಳ ಒಂದು ನಿರ್ವಹಣೆ ಆಗ್ಬೇಕು ಅಂದ್ರೆ ಅದು ಹ್ಯೂಮಸ್ ಅಂಶ ಇರಬೇಕು ಅಂದ್ರೆ ಅದು ರಾಸಾಯನಿಕವಾಗಿ ಎಲ್ಲೂ ಉತ್ಪಾದನೆ ಆಗುವಂತದಲ್ಲ ವಾತಾವರಣದಲ್ಲಿ ಈ ರೀತಿಯ ಒಂದು ಅಂಶಗಳು ಜೊತೆಗೆ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣ ಇದ್ರೆ ಮಣ್ಣಿನ ಇಂಗಾಲ ಅಂತ ಕರೀತಾರದು. ಅದು ಸರಿಯಾದ ಪ್ರಮಾಣದಲ್ಲಿದ್ದರೆ ಹ್ಯೂಮಸ್ ಉತ್ಪಾದನೆ ಆಗುತ್ತೆ. ಹ್ಯೂಮಸ್ ಚೆನ್ನಾಗಿದ್ರೆ ಅದು ಬೆಳೆಗೆ ಬೇಕಾದ ಬೆಳವಣಿಗೆಗೆ ಬೇಕಾದ ವಾತಾವರಣವನ್ನ ತ್ಯಾವ ಇಡೋದು. ಜೊತೆಗೆ ಆ ತ್ಯಾವ ಅಂದ್ರೆ ಪೂರ್ತಿ ತ್ಯಾವನೂ ಅಲ್ಲ, ಆ ಗಿಡಕ್ಕೆ ಬೇಕಾದಂತ ಉತ್ತಮ ಪರಿಸರ. ಸರಿ ಸರಿ. ತುಂಬಾ ತ್ಯಾವನೂ ಇರಬಾರ್ದು, ತುಂಬಾ ಶುಷ್ಕವಾಗಿ ಒಣಗದಂಗೂ ಇರಬಾರ್ದು. ಗಿಡಕ್ಕೆ ಬೇಕಾದಂತ ಪರಿಸರಕ್ಕೆ ನಾವು ಗಳಿತೀವಿ. ಮೀಡಿಯಮ್ ಮೀಡಿಯಮ್ ಆಗಿ ಚಂದ್ರಣ್ಣ ಇದು ಹಂಗೆ ಗೊತ್ತಾ, ನಾವು ಸೆಕೆ ಆದಾಗ ಫ್ಯಾನ್ ಹಾಕತ್ತೀವಿ ನೋಡು ಹಂಗೆ, ಅವಕ್ಕೂ ಕಾಲ್ ಕಾಲಕ್ಕೆ ಏನೇನ್ಬೇಕು ಅದನ್ನ ಮಾಡ್ಬೇಕು. ಅಂದ್ರೆ ಏನಂತ ಕರೀತಾರೆ ಅಂದ್ರೆ, ಈಗ ನೋಡಪ್ಪ ಅಂಶಗಳನ್ನ ನೀವು ಕೊಟ್ಟಿರ್ತೀರಿ, ಈಗ ಸಸಾರಜನಕ, ಕೊಬ್ಬು, ನಮ್ಮಲ್ಲಿ ಲಿಗ್ನಿನ್, ಪೆಕ್ಟಿನ್, ಶರ್ಕರ ಪಿಷ್ಟಗಳು, ಕಾರ್ಬೋಹೈಡ್ರೇಟ್ಸ್, ಸಸಾರಜನಕ ಅಂದ್ರೆ ಪ್ರೋಟೀನ್ಸ್, ಫ್ಯಾಟ್ ಅಂತ ಗಳಿತೀವಿ, ಕೊಬ್ಬಿನ ಅಂಶ, ಇವೆಲ್ಲ ಶರೀರದ ಪೋಷಣೆಗೆ ಹೆಂಗ್ ಬೇಕೋ ಹಂಗೇನೆ ಸೂಕ್ಷ್ಮ ಜೀವಿಗಳಿಗೂ ಈ ರೀತಿಯ ಅಂಶಗಳು ಕೆಲವೆಲ್ಲ ಇರ್ತವೆ. ಅವು ಗಿಡಕ್ಕೆ ಸಿಗೋ ಹಂಗ್ ಮಾಡ್ಬೇಕು ಅಂದ್ರೆ ಹ್ಯೂಮಸ್ ಅಂಶ ಇರ್ಬೇಕು. ಅಂದ್ರೆ ನಾನು ಹೇಳದ್ನಲ್ಲ, ಭತ್ತನ ಸಿಪ್ಪೆ ತೆಗೆದು ಅಕ್ಕಿ ಆಗ್ತದೆ, ಅಕ್ಕಿನ ಬೇಕಾದ್ರೆ ಅನ್ನನು ಮಾಡ್ಕೋಬಹುದು, ಇಲ್ಲಾಂದ್ರೆ ಹಿಟ್ಟು ಮಾಡ್ಕೋಬಹುದು. ಹಿಂಗೇನೆ ಅಂದ್ರೆ ಸಿಪ್ಪೆ ತೆಗೆದ್ರೇನೆ ಅದು ನಮಗೆ ಆಹಾರವಾಗಿ ನಾವು ಬಳಕೆ ಮಾಡೋದಕ್ಕೆ ಸಾಧ್ಯ. ಈ ಆನೆಗಳು, ಪ್ರಾಣಿಗಳು, ಪಕ್ಷಿಗಳು ಒಟ್ಟಿನ ಸಮೇತನೆ ತಿನ್ಕೊಳ್ತವೆ. ಆದ್ರೆ ನಮ್ಮ ಒಂದು ಜೀರ್ಣ ವ್ಯವಸ್ಥೆ ಏನಿದೆ ಜೀರ್ಣ ಆಗಲ್ಲ, ಅದು ಅದು ಆಗಕ್ಕಿಲ್ಲ. ಕಳ್ಳಕಾಯ ಕಳ್ಳಕಾಯಿ ಸಿಪ್ಪೆ ಹಿಡ್ದೆ ತಿನ್ಬೇಕು, ಸಿಪ್ಪೆ ಸಮೇತ ತಿನ್ನಕ್ ಅದನ್ನೇ ನಾನು ಹೇಳಿದ್ದು. ವಸಿ ನೋಡು, ಸರಿ ನಾವು ವೈಕ್ಲಾಗಿದ್ದಾಗ ಅಟ್ರಯ್ಯ ಮಾಡ್ಬಿಟ್ಟಿವಿ, ಅದ ಸಿಪ್ಪೆನು ತಿಂದ ಏನಾದದು ಮೊಡಮು ಅಂತ ಏನು ಹಾಕಿದ್ರೆ ಸ್ವಲ್ಪ ಅಗಿಯಕ್ಕೆ ಕಷ್ಟ ಆಯ್ತದೆ ಅಷ್ಟೇ. ಅದು ನುಂಕಂಡು ಏನು ಸಮೇತ ತಿನ್ನದನ್ನ ಸಿಪ್ಪೆ ಸಮೇತ ತಿನ್ಬೇಕು. ಈಗ ಮಾವಿನ ಹಣ್ಣು ಸಿಪ್ಪೆ ಸಮೇತ ತಿಂದ್ರೆ ಒಳ್ಳೇದದು. ಸುಮಾರು ಜನ ವರ್ಕ್ ಅಂಬಿಡ್ತಾರೆ, ಅದಕ್ಕೆ ಸಿಪ್ಪೆ ನಾವು ಬೆಳೆದ ಹಣ್ಣನ್ನ ಹಂಗೆ ತಿನ್ಬೋದು ಬಿಡು. ಆದ್ರೆ ಪೇಟೆಲ್ಲ ಸಿಗ್ತದಲ್ಲ ಅದೆಲ್ಲ ತಿನ್ನಕ್ ಆಗದು. ಆಮೇಲೆ ಸಪೋಟ ಹಣ್ಣು ಕೆಲವೆಲ್ಲ ಏನಾಯ್ತದೆ, ಪೋಷಕಾಂಶಗಳನ್ನ ಬಳಕೆ ಮಾಡೋ ಸಂದರ್ಭದಲ್ಲಿ ಒಂದು ಬಳಕೆ ಮಾಡೋದು ಸರಿಯಾಗಿರ್ಬೇಕು. ಆಮೇಲೆ ನಾವು ತೆಗೆದುಕೊಂಡ ಆಹಾರದಲ್ಲಿ, ಆಹಾರ ತಯಾರಿಕೆ ಕ್ರಮದಲ್ಲಿ ಪೋಷಕಾಂಶಗಳು ನಷ್ಟವಾಗುವಂತಹ ಸಾಧ್ಯತೆಗಳು ಇರ್ತವೆ. ಕೆಲವೊಂದು ಪದಾರ್ಥಗಳು ಹೆಚ್ಚು ಬಿಸಿ ಮಾಡೋದ್ರಿಂದ ಅಲ್ಲಿ ಉಳಿಯಕ್ಕಿಲ್ಲ. ಕೆಲವೊಂದು ಪೋಷಕಾಂಶಗಳು ಅದನ್ನ ಸರಿಯಾಗಿ ನಾವು ಸಂಸ್ಕರಣೆ ಮಾಡದೆ ಹೋದ್ರೆ ನಮಗ್ ಸಿಗೋ ಮಟ್ಟಕ್ಕೆ ಅದು ಬರಕ್ಕಿಲ್ಲ. ಹಂಗಾಗಿ ಹಾಕಿದೀನಿ ಅಂತ ಕಣ್ಣಿಗೆ ನಮ್ಗೆ ಅನ್ಸುತ್ತೆ, ಅದು ಆಹಾರದಲ್ಲೂ ಇರ್ತದೆ, ಆದ್ರೆ ಪರಿಣಾಮ ಏನು ಆಗಲ್ಲ. ಈಗ ಗರ್ಭಿಣಿಯರಿಗೂ ಅಷ್ಟೇ ಅಲ್ವೇನಣ್ಣ, ಚೆನ್ನಾಗಿ ಹಾಲು ಕೊಡ್ತಾರೆ ಪೋಷಣೆ ಸಿಗ್ಲಿ ಅಂತ, ಹಂಗೇನೆ ಆಹಾರನು ಚೆನ್ನಾಗಿ ಕೊಡ್ತಾರೆ, ಸೊಪ್ಪು ತರಕಾರಿ. ಆಮೇಲಿಂದ ಈ ಕಾಳನ್ನೆಲ್ಲ ಉರಿದು ಬಿಟ್ಟು ಪುಡಿ ಮಾಡಿ, ಪುಡಿ ಮಾಡಿಬಿಟ್ಟು ಅದ್ರಲ್ಲೊಂಥರ ಗಂಜಿ ಕಂಡಂಗ್ ಮಾಡಿ ಅದನ್ನೆಲ್ಲ ಕುಡಿಸ್ತಾರೆ ಬಾಣಂತಿರ್ಗು ಅಷ್ಟೇ. ಅದಕ್ಕೆ ನೋಡವ ನಿಮ್ಮ ಮೈದ ಎಷ್ಟು ಗುಂಡ್ ಗುಂಡಾಗಿದ್ದಾನು, ಯಾರು ಕೊಟ್ಟಿದ ಅವನಿಗೂ ಆಹಾರವ. ಅಯ್ಯೋ ನಿನ್ ಕಣ್ಣೆ ಬಿದ್ದೋಯ್ತು ಬಿಡು. ಅಯ್ಯೋ ಕಣ್ಣ ಸರ್ ಆಗೋದಿಲ್ಲ ಕಣ್ಬಿಡು, ನಮ್ದು ಒಳ್ಳ ಕಣ್ಣು ಕಣ, ಅವೆಲ್ಲ ನಿನ್ ಮಾತಾಡ್ಬಿಡ ಬಿಡು, ಚೆನ್ನಾಗಿ ಓಡಾಡ್ಕೊಂಡಿರ್ಲಿ. ಕಣ್ಣೆಲ್ಲ ಜ್ಞಾನ ನಿನಗ, ಯಾಕೋ ನಿನ್ ಕಣ್ಣು ನೋಡ್ರ ನಮ್ಗೆ ಒಂಥರ ಆಯ್ತೈತೆ. ನಮ್ಗೆ ಅಲ್ಲ ಧೂಳು ನೀರ್ ಹಚ್ಕೊಬರೋ ಹೋಗಿ, ಇನ್ನು ಹೊಸಿ ಇರಪ್ಪ. ಅಲ್ಲ ಧೂಳು ಹೊಸಿ ಜಾಸ್ತಿನೇ ಬಿದ್ಬಿಟ್ಟದೆ. ಧೂಳು ಹೊಸಿ ಜಾಸ್ತಿ ಧೂಳು ಬಿದ್ದಿಲ್ಲ, ಎಂತದ ಬಿದ್ದಿಲ್ಲ, ಸುಳ್ಳು ಹೇಳ್ತಾನ ಅನ್ಕೊಬಿಡು. ಅಲ್ಲ ನಾಟಕ ಮಾಡ್ತಿದ್ದಾನೆ, ಕೆಂಪಾಗಿದ್ದ ನೋಡು, ಕಣ್ಣು ಕೆಂಪಾಗಿರ್ಬೇಕು ಧೂಳು ಬಿದ್ದಿದ್ರೆ. ಆಮೇಲೆ ಬೇರೆದಕ್ಕೂ ಕೆಂಪಾಯ್ತ. ನಿನ್ ವಿಷಯ ನಾನು ಏನು ಮಾತಾಡಕ್ಕಿಲ್ಲ, ಆದ್ರೆ ಕೆಲವ್ರು ಅವ್ರೆ ಏನಂದ್ರೆ ಮನೆಯಲ್ಲಿ ಹಸ ಇರ್ತದೆ, ಹಾಲು ಹಸಿ ಎಲ್ಲ ಕರೀತಾರೆ, ಆದ್ರೆ ಮನೆಗೆ ಉಪಯೋಗಿಸಕ್ಕಿಲ್ಲ, ಡೈರಿಗೆ ಹಾಕೋದು. ಅವ್ರಿಗೆ ಅದೇನೋ ಇದೇನೋ ಹಾಕೋ ಹತ್ಲಾಗಿ ಕಾಸು ಬರ್ತದೆ, ಹೊಸಿ ಚೀಟಿ ಕಟ್ಟಬೇಕು ಹಿಂಗೆ. ಆಮೇಲೆ ಏನ್ ಮಾಡ್ತಾರ ಗೊತ್ತಾ ಸುಬ್ಬಣ್ಣ, ಪ್ಯಾಟೆಗೆ ಹೋಗ್ಬಿಟ್ಟು ಅದೆಲ್ಲೋ ತರೋದು, ಡಬ್ಬಿಲಿ ಇರ್ತದಲ್ಲಪ್ಪ ತುಪ್ಪ ಅದೆಲ್ಲ ತರೋದು. ಅದಕ್ಕೆ ಈ ಒಂದು ಪೋಷಣಾ ಅಭಿಯಾನದ ಉದ್ದೇಶ ಏನಂದ್ರೆ, ಯಾರ್ಯಾರು ಕೃಷಿ ಉತ್ಪಾದನೆಯನ್ನ ಆಹಾರ ಉತ್ಪಾದನೆಯಲ್ಲಿ ತೊಡಗಿದರೆ ಅವರು ಸಹ ಆರೋಗ್ಯವಂತರಾಗಿರ್ಬೇಕು, ಆ ಪೋಷಕಾಂಶಗಳ ಮಹತ್ವವನ್ನ ಅರ್ಥಕೊಳ್ಬೇಕು. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಪೋಷಕಾಂಶಗಳನ್ನ ನಾವು ಪೂರೈಕೆ ಮಾಡಬಹುದಾ ಅಂತ ಮಾರುಕಟ್ಟೆಯಲ್ಲಿ ಸಿಗೋ ಅಂತ ಟಾನಿಕ್ ಔಷಧಿ ಇವುಗಳನ್ನು ತಗೊಂಡೇನೆ ಶರೀರ ಏನು ಪುಷ್ಟಿ ಮಾಡ್ಕೋಬೇಕಾಗಿಲ್ಲ, ಇರೋ ಇರ್ತದೆ ಅದನ್ನು ಸಂಸ್ಕರಣೆ ಮಾಡೋದನ್ನ ಕಲಿಬೇಕು. ಆಮೇಲೆ ನಮ್ಮಲ್ಲಿರುವಂತ ಸ್ಥಳೀಯ ಉತ್ಪನ್ನಗಳಿಂದ ಏನೆಲ್ಲ ಮಾಡ್ಬೋದು, ಮತ್ತೆ ಅದರ ಅವಧಿಯನ್ನ ಸಂಸ್ಕರಣೆ ಮಾಡುವಂತ ಸಂದರ್ಭದಲ್ಲಿ, ಈಗ ಇವತ್ತೇನೋ ಒಂದು ಆಹಾರ ತಯಾರು ಮಾಡ್ತೀವಿ, ಅದಕ್ಕೆಲ್ಲ ಪೋಷಕಾಂಶಗಳು ಸತ್ವ ಎಲ್ಲ ಅದ್ರಲ್ಲಿ ಇರ್ತದೆ. ಈಗ ಅಥವಾ ಒಂದು ಗಂಟೆಗೆ ಒಂದ್ ಎರಡು ಗಂಟೆಗೆ ಅದ್ರಲ್ಲಿ ನಮ್ಗೆ ಬೇಕಾದ ರೀತಿ ಬೇಕಾದ ಪ್ರಮಾಣದಲ್ಲಿ ನಾವು ತಗೊಂಡ್ರೆ ಸಿಗ್ತದೆ. ಅದನ್ನ ನೀನು ಮಾರನೇ ದಿನ ತನಕ ಮಡಿಕೊಂಡು ಪೋಷಕಾಂಶ ಐತೆ ಅಂತ ತಿನ್ನಕ್ ಹೋದ್ರೆ ಪೋಷಕಾಂಶಗಳ ಜೊತೆಗೆ ಕೆಲವೊಂದು ವಿಷಕಾರಿ ಅಂಶಗಳು ಅದರಲ್ಲಿ ಸೇರ್ಕೊಂಡಿರ್ತದೆ. ಈಗ ಅದು ಬೇಗ ಅದಕ್ಕೆ ಜಾಸ್ತಿ ಮಾಡಿ ಮಡಗಿದ್ರೆ ತಾನೇ ಅಲ್ಲಿ ಇಡಬೇಕು, ನಿಂಗೆ ಎಷ್ಟು ಬೇಕೋ ಅಷ್ಟು ತಯಾರು ಮಾಡ್ಕೋ. ಕೆಲವನ್ನ ಸುಬ್ಬಣ್ಣ ಇವತ್ ಮಾಡ್ಬಿಟ್ಟು ನಾಳೆ ತಿನ್ಬೇಕು ಅಂತಾರಂತಲ್ಲಪ್ಪ ಕೆಲವು ಪದಾರ್ಥಗಳನ್ನ. ಅದೇ ನಿನ್ನಂತ ನೋಡಿ ಹಂಗೆ ಇಲ್ಲ ಕಣ್ ಸುಬ್ಬಣ್ಣ, ಐಸ್ ಕ್ರೀಮ್ ಅಂತ ಇರ್ಬೋದು. ಇಲ್ಲ ಕಣ್ ಸುಮ್ಮನೆ ರುಬ್ಬಿದ್ರೆ ಅದನ್ನ ಈಗ ನಾಳೆ ಮಾಡ್ಬೇಕಾದ್ರೆ ಇವತ್ತೇ ರುಬ್ಕೋಬೇಕು. ಹೌದು, ಅದು ಉಳಿ ಬರ್ಬೇಕಲ್ಲ. ಇಡ್ಲಿ ಹಾಕಕತ್ತದ? ಇಲ್ಲ ಇಲ್ಲ, ಅದು ಉಳಿ ಬರ್ಬೇಕು. ಹಂಗಾಯ್ತು ಕತೆ. ಹೂಕಯ್ಯ, ಅದು ಇವತ್ ಮಾಡ್ಬಿಟ್ಟು ನಾಳೆ ತಾನೇ ಹಾಕ್ಬೇಕು ಚೆನ್ನಾಗಿ. ನೋಡಪ್ಪ, ಯಾವುದೇ ತಂತ್ರಜ್ಞಾನನೇ ಆಗ್ಲಿ ಅದರ ಕೊಳೆಯುವಿಕೆ ಅಥವಾ ಅದರ ನಾಶವಾಗುವಿಕೆ ಅಥವಾ ಕರಗುವಿಕೆ ಅಂತ ಹೇಳ್ತಾರೆ. ಈಗ ಸೊಪ್ಪು ಅವೆಲ್ಲ ಕೊಳತೋದ್ರೆ ಅವ್ರ ಹಂಗೆ ಕರಗೋಯ್ತು ಅಂತಾರೆ. ಹಿಂಗೆ ಹಂಗಾಗಿ ಆ ಕೊಳೆಯುವಿಕೆ ಕರಗುವಿಕೆ ಅಥವಾ ನಾಶವಾಗುವಿಕೆಯ ಪ್ರಮಾಣವನ್ನ ನೀನು ತಡೆಯಕ್ಕಾಗಕ್ಕಿಲ್ಲ, ಅದು ಹಾಗೆ ಆಯ್ತದೆ. ಆದರೆ ಅದನ್ನ ಒಸಿ ಕಂಟ್ರೋಲ್ ಮಾಡ್ಬೋದು. ನಿಂದ ಏನೇ ಈ ಫ್ರಿಡ್ಜು, ಈ ತಂಗಳ ಪೆಟ್ಟಿಗೆ, ಶೀತಲ ಪೆಟ್ಟಿಗೆ ಅಂತೆಲ್ಲ ಹೇಳ್ತಾರಲ್ಲ, ಇದು ಆಗದನ್ನ ತಪ್ಪಿಸಕ್ ಆಗಕ್ಕಿಲ್ಲ. ಆಗದನ್ನ ಒಸಿ ನಿಧಾನ ಮಾಡ್ತದೆ. ಅಲ್ಲೂ ಅಷ್ಟೇ. ಅಯ್ಯೋ, ನಮ್ಮನೆಲ್ಲ ಅದಿಲ್ವೇ ಇಲ್ಲ ಬುಡಯ್ಯ. ಗೊತ್ತಾಯ್ತು ಸುಬ್ಬಣ್ಣ ಹೇಳಿದ್ರೆ ನೀನು ಸಾರ್ಟ್ ಆಗಿ ಹೇಳ್ತಾ ಇದೇ, ಅರ್ಥ ಆಗೋದಿಲ್ವ ನನಗೆ. ಹೇಳು ಸುಬ್ಬಣ್ಣ, ಸಾರ್ಟ್ ಆಗಿ ಹೇಳಿದ್ರು ಅರ್ಥ ಆಯ್ತದೆ. ಈಗ ಕಂಡ್ಬಿಡ್ತಾವನಲ್ಲ, ಎಲ್ಲ ಅರ್ಥ ಆಯ್ತಾ ಇರ್ಬೇಕು. ಅವಾಗ ಮಲಿಕನ್ ಮಾತಾಡ್ತಿದ್ದವ ನಾನು. ಸುಬ್ಬಣ್ಣ ಕೊಳೆಯುವಿಕೆ ಕರಗುವಿಕೆ ನಾಶವಾಗುವಿಕೆ ಅಂದಲ್ಲ, ಎದುರ್ಕಾಗ್ಬಿಡ್ತವ್ನಿಗೆ. ನಾನು ಹಿಂಗೆ ಬಿಟ್ರೆ ಹೆಂಗಪ್ಪ ಅಂತ. ಅಮ್ಮ ನಮ್ನೆ ಆಟ ಆಡಿಸ್ತವನೆ ರಾಜಣ್ಣ, ಗೊತ್ತಾಗೋದಿಲ್ವ. ಅಲ್ಲ, ಈಗ ಈ ಬ್ಯಾಕ್ಟೀರಿಯಾಗಳು ಕೆಲವೆಲ್ಲ ಹಂಗೆ ಇವೆ. ಅವು ಈಗ ಇವನ್ ಹೇಳದ್ನಲ್ಲ ದೋಸೆ ಇಡ್ಲಿ, ಅವುಗಳು ತಯಾರಾಗಕ್ಕೂ ಹಾಲು ಮೊಸರಾಗಕ್ಕೂ ಬ್ಯಾಕ್ಟೀರಿಯಾ ಬೇಕು. ಆದ್ರೆ ಒಂದು ಪ್ರಮಾಣದಲ್ಲಿ ಇರ್ಬೇಕು. ಅವು ಯದ್ವಾ ತದ್ವಾ ಬೆಳವಣಿಗೆ ಒಂದಕ್ಕೆ ಬಿಟ್ಬಿಟ್ರೆ ಸರಿಯಾಗಿಲ್ಲ. ಇದು ನಮ್ಮ ಉಳ್ಳಿ ಕಟ್ ಮಾಡ್ಕೊಂಡ್ ತಿಂತೀವಲ್ಲ ರಾಜಣ್ಣ, ಅದ್ ಮಳ್ಳಸ್ತಾ ಮಳ್ಳಸ್ತಾ ಇದ್ದಂಗೆ ಟೇಸ್ಟ್ ಅಲ್ವಪ್ಪ. ಟೇಸ್ಟ್ ಸರಿ ಕಣಪ್ಪ. ಅದೇನದು ತಿಂದ್ರೆ ತಿನ್ಬೇಡ ಅಂತ ಯಾರಂದ್ರಣ್ಣ ತಿನ್ನು ಕಮಲಕ್ಕ. ಸುಬ್ಬಣ್ಣ ಇವತ್ ಮಾಡಿದಿನ್ ಇವತ್ತೇ ತಿನ್ಬೇಕು, ನಾಳೆ ಮಡಿಕೊಂಡು ತಿನ್ಬಾರ್ದು ಅಂತ ಹೇಳ್ತೀನಿ. ಅಂದ್ರೆ ರುಚಿ ನಿಂಗೆ, ಈಗ ನೀನು ಮೊಳಕೆ ಉರುಳಿ ಸಾರ್ನ ಇವತ್ತಿಗಿಂತ ನಾಳೆ ತಿಂದ್ರೆ ಒಳ್ಳೆ ರುಚಿ ಕೊಡ್ತದೆ, ಆದ್ರೆ ಪೋಷಕಾಂಶ ಕಡಿಮೆ ಆಗೋಗಿರ್ತದೆ ಅಂತ ಹೇಳ್ತಾ ಇರೋದು. ಕುದ್ದು ಕುದ್ದು ಅದ್ರಲ್ಲಿರೋ ಅಂಶಗಳು ಹೊಟ್ಟೋಗಿರ್ತದೆ. ನಾಲ್ಗೆ ರುಚಿ ಒಂದ್ ಬಾಂಡ್ಲಿಗೆ ಹಾಕೊಂಡು ಎಣ್ಣೆನ ಹಪ್ಪಳ ಗಿಪ್ಪಳ ಉರ್ಕೊಂಡು ಏನೋ ವಡೆಯ ಗಿಡಿಯ ಮಾಡ್ಕೊಂಡು ತಿಂತಿದೆ ಅಂತ ಇಟ್ಕೋ. ಅದೇ ಎಣ್ಣೆನ ಇನ್ನೊಂದ್ಸಲ ಉಪಯೋಗಿಸ್ಬಾರ್ದು, ಕೆಟ್ಟದೋದು. ಎಸ್ ಬಿಡ್ಬೇಕು, ಎಸ್ ಬಿಡೋದಲ್ಲ, ಎಷ್ಟೇ ಎಣ್ಣೆ ಬೇಕೋ ಅಷ್ಟೇ ಎಣ್ಣೆ ಹಾಕೊಂಡು ಉರ್ಕೋಬೇಕು ಅಂತ ಹೇಳೋದು. ಹಾಕಬೇಕು. ಸರಿ ಬಿಡಪ್ಪ. ಹಂಗೇಪ್ಪ, ಈಗ ನಾವು ಆಹಾರ ತಿಂತಿರ್ತೀವಿ, ಎಲ್ಲಾರು ಆಹಾರ ತಿಂತಾರೆ, ಅಬ್ದಡ್ಗೆ ಮಾಡ್ತಾರೆ, ತಿಂತಾರೆ. ಆದ್ರೆ ಪೋಷಕಾಂಶಗಳು ನಾವು ಎಷ್ಟಕ್ಕೆ ನಮಗೆ ಬೇಕಾದ ರೀತಿನಲ್ಲಿ ತಗತಾ ಇದೀವಿ, ಕೊಡ್ತಾ ಇದೀವಿ, ಮಾಡ್ತಾ ಇದೀವಿ ಅನ್ನೋದು ಮನುಷ್ಯರ ದೇಹಕ್ಕೆಂಗೋ ಗಿಡಗಳಿಗೂ ಹಂಗೆ. ಸರಿ ಸರಿ. ಈಗ ಮೊದ್ಲೆಲ್ಲ ನಾವ್ ಸ್ಕೂಲಿಂದ ಬಂದಾಗ ರಾಗಿ ಉರಿ ಇಟ್ಟು ಮಾಡ್ಕೊಡೋರು ಮನೇಲಿ, ಏನ್ ಖುಷಿಯಿಂದ ತಿಂತಾ ಇದ್ದೋ. ಈಗ ಅವೆಲ್ಲ ಏನು ಇಲ್ಲ ಬಿಡು. ನೀನು ಶ್ರೀಮಂತರ ಮನೇಲಿ ಬೆಳೆದವಳಕವ, ನಾಮೇನ್ ತಿಂತಿದ್ದೋ? ಓಡ್ ಬತ್ತಿದಂಗೆ ತಂಗಳಿಟ್ಟು ಏನವ ಆದ್ರೂ ಏನೋ. ಆಮೇಲೆ ಬೆಳೀತಾ ಬೆಳೀತಾ ಬೆಳೀತಾ ಏನೋ ಭಗವಂತ ಕಂಡ್ಬಿಟ್ಟ, ಹಿಂಗ ಆಗಿ ನೀ ಕಂಡ್ಬಿಡಿ ಅಷ್ಟೇ. ಹುಟ್ಟಿಲ್ವ ಈಗ ಇವನ್ ಕಣ್ ಬಿಡ್ತಾ ಅವನೇ ನೋಡು ಕಣ್ಣ ಹೆಂಗಿದ್ದು. ಈಗ ಬಿಡ್ತಾವನೆ ಬಿಡ್ತಾವನೆ. ಆಯ್ತಾ, ಈಗ ಸುಬ್ಬಣ್ಣ ಬುಡಪ್ಪ ಚೆನ್ನಾಗಿ ಹೇಳದ ವಿಷಯ ಅಲ್ಲ, ಬಹಳ ಒಳ್ಳೆ ಮಾಹಿತಿ ಇತ್ತು. ಕಾಸು ಉಳಿಸೋ ವಿಷಯ ಅಲ್ವಾ ನಾನು ಹೇಳಿರೋದು. ಅದೇನೋ ಕಮಲಕ್ಕ ಅಡುಗೆ ಮನೇಲಿ ಏನೋ ಇಟ್ಟವಳೆ, ಯಾವ ಹೆಸರು ಗೊತ್ತಿಲ್ಲ. ಹಬ್ಬಕ್ ಕರ್ದಿಲ್ಲ ಸುಬ್ಬಣ್ಣ, ನೀ ಎಲ್ವೋ ಬಿಟ್ಟಿದ್ದೆ? ಕೆಂಪಿ ಮನೆಗೆ ಹೋಗಿದ್ನಲ್ಲ. ಕೆಂಪಿ ಅಲಕಯ್ಯ ನಿನ್ಗೆಲ್ಲ ಸಿಗ್ದಾಬ ಹಬ್ಬಕ್ ಬನ್ನಿ ಅಂತ ಹೇಳಿದ್ರು ಹೋಗಿದ್ನಪ್ಪ ಓಲೆ ಬಿಡಪ್ಪ ಏನು ಮಾಡಕ್ಕಿಲ್ಲ ಅಲ್ಲಿ ಊರ್ನ ಗಣಪತಿ ಕೂರ್ಸಿಲ್ವಾ ಅಲ್ಲೇನೋ ಪ್ರಸಾದ ಕೊಟ್ಟರಂತೆ ಇವತ್ತು ಏನೋ ನೀನ್ ಆಕಡೆ ಆಕಡೆ ಜ್ಞಾನ ಕಮಲಕ್ನು ಬತ್ತಾಳಕಂಬ ಅಲ್ಲ ಕಮಲಕ ಬರ್ಲಿ ಬರ್ದೇ ಇರ್ಲಿ ನಮ್ ಹೋಗಮು ನಿನ್ ಬರೀ ಯಾರು ಎಲ್ಲಿ ಗಣಪತಿ ಕೂರ್ಸಿದಾರ ಎಲ್ಲಿ ಪ್ರಸಾದ ಹಂಚ್ತಿದ್ದಾರು ನಾವೆಲ್ಲ ಸೇರಿ ಅಲ್ವಾ ಕೂರ್ಸಿರೋದು ಅಲ್ಲ ಇವತ್ತ ಹಂಗಂತಾನೆ ಗಣಪತಿ ಕೂರ್ಸಿದ್ರಲ್ಲ ಅವತ್ತು ಐನೂರು ಪಂಚಾಮೃತ ಅದೇನೋ ಮಾಡ್ಕೊಂಡ್ ಬಂದಿದ್ರೆ ಪಂಚಕಜಾಯ ಅಂತಾರಲ್ಲ ಮಾಡ್ಕೊಂಡ್ ಬಂದಿದ್ರೆ ಏನ್ ಇಷ್ಟ ಅಕ್ಲ ಬಟ್ಲಿ ಹಾಕೊಂಡು ಏನ್ ಮುಕ್ತ ಕೂತನೋ ಒಬ್ಬನೇ ಆಮೇಲೆ ಎರಡನೇ ದಿನ ಕಡಲೆಕಾಳು ಗುಗ್ರಿ ಮಾಡಿದ್ರು ಅದನ್ನು ಹಂಗೆ ತಿಂದ ಬಿಡು ಅದ್ ಹೆಂಗ್ ಇಸ್ಕೋಬೇಕು ಅದ್ ಹೆಂಗ್ ತಿನ್ಬೇಕು ಅನ್ನೋದೇ ಗೊತ್ತಿಲ್ಲ ಬಿಡು ಏನ್ ಬಟ್ಲಿ ಇಟ್ಕೊಂಡು ಹೋದ್ರ ನನ್ನ ಕೈಯ ಎಲ್ಲರಿಗೂ ಚೂರ್ ಚೂರ್ ಚೂರ್ ಚೂರ್ ಆಗ್ತಾ ಇದ್ರೆ ಇವಾಗ ಯಾವ್ದು ದೊಡ್ಡ ಬಟ್ಲೆ ಇಟ್ಕೊಂಡು ಯಾಕೆ ಸಮಯ ಅದನ್ನ ಹೇಳ್ದ ಎಲ್ಲ ನೀನು ನನ್ ಕೈ ಲೆಕ್ಕ ಏನ ರಸವ ಹಂಗೆ ಇರ್ಬೇಕು ಆಯ್ತಾ ಹಂಗಿತ್ತು ಕಣ ಅದಕ್ಕೆ ಎರಡ್ ಸರ್ತಿ ಇಸ್ಕೊಂಡಿ ನಾನು ಬಡಿ ಬುದ್ಧಿಯವರ ಅನ್ಕೊಂಡು ಹಬ್ಬದಲ್ಲಿ ನಮ್ ಕಮಲಕ್ಕೂ ಗೊತ್ತಾಯ್ತು ಬಿಡು ಅದಕ್ಕೆ ಎರಡ್ ದಿನ ನಿಂಗೆ ಕಣ್ಣು ಬಿಡಕ್ ಆಯ್ತಿಲ್ಲ ಹಂಗಾಗ್ಬಿಟ್ಟದೆ ಅಲ್ಲ ಕಯ್ಯ ಬಾಯಲ್ ಕಯ್ಯ ತಿಂದಿದ್ ನಾನು ಎನ್ ಕಣ್ಣಲ್ಲಿ ತಿನ್ನ ಒಳ್ಳೆ ಮಾತಾಡ್ತಿದ್ದೆಯಲ್ಲ ನೀನು ಅಲ್ಲ ಬಾಯಲ್ ತಿಂದಿದ್ದಕ್ಕೆ ಇಷ್ಟು ಕಣ್ಣಲ್ಲಿ ಏನಾರ ನೀನ್ ತಿನ್ನೋಂಗಿದ್ದೆ ಗಣಪತಿ ಹಬ್ಬಕ್ಕೆಲ್ಲ ಕುರುಕ್ಲು ಮಾಡಿದೀನಲ್ಲ ಅದ್ ಕೊಟ್ಬಿಟ್ಟು ಟೀ ಕೊಡ್ತೀನಿ ತಿನ್ಬಿಟ್ಟು ಟೀ ಕುಡ್ಕೊಂಡು ಆಮೇಲೆ ಹೋಗೋಣ ಅಲ್ಲಿ ಮಂಗಳಾರತಿ ಆಗಿ ಇಲ್ಲಿ ಅಲ್ಲಿ ಗಣೇಶನ್ ಕೂರ್ಸಿರೋ ಜಾಗ ಹೋಗೋಷ್ಟೊತ್ತಿಗೆ ನಿದ್ರೆ ಮಾಡ್ಬಿಡ್ತಾನ ಅವನು ಅಲ್ಲ ನಮ್ ರಾಜಣ್ಣ ಯಾಕೆ ಹಂಗ ಆತರ ಪಡ್ತಾವನೆ ಅಂತಂದ್ರೆ ಈ ಬಾತ್ಗ ಈ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಪದಾರ್ಥ ಚೆನ್ನಾಗಿ ಹಾಕ್ಬಿಟ್ಟವ್ರೆ ಗಮ್ ಗುಡ್ತಾವೆ ಊರು ಕೇರಿಗೆಲ್ಲ ದಾಟ್ಕೊಂಡ್ ಮಸಾಲೆ ಪದಾರ್ಥ ಆಗಲ್ಲ ಬಿಡು ಅಲ್ಲಿ ಬಾತ್ ಅಲ್ಲ ಇವತ್ತು ಬಿಸಿಬೇಳೆ ಬಾತು ನೀನೇನ ಅವನ ರಾಜಣ್ಣನ ವಕಾಲತ್ತ ವಹಿಸ್ಕೊಂಡ್ ಬತ್ತಿದ ಎಲ್ಲ ಕಮಲ ಯಾಕಂದ್ರೆ ಅವ್ನ್ ನನ್ ತಮ್ಮ ಯಾವಾಗ್ಲೂ ನಮ್ಮನೇಲಿ ನನ್ಗ ಊಟಕ್ಕೆ ನೋಡಿದೀನಿ ಬಿಸಿಬೇಳೆ ಬಾತ್ಗೆ ಪುಡಿ ಎಲ್ಲ ನಾನೇ ಮಾಡ್ಕೊಟ್ಟಿರೋದು ಎಲ್ಲ ಪೋಷಕಾಂಶಗಳು ಸೇರ್ಬೇಕು ಮಸಾಲೆ ಪದಾರ್ಥಗಳು ಅದು ಯಾವ್ದುರ್ದು ಅನ್ಕೊಂಡಿದ್ಯಾ ನವಣೆ ಬಿಸಿಬೇಳೆ ಬಾತು ಅಕ್ಕಿದಲ್ಲ ಅವಳು ಬರೀ ನಮಗ್ ಮಾತ್ರ ಅಲ್ಲ ಊರೊಟ್ಟ ಸೇವೆಗೆ ಮಾಡ್ಕೊಟ್ಟವಳ ಉದಾರಿ ಸರಿ ಕಂಗಾರಿ ನೀನು ಇಡಿ ದಾರಿ ಈಗ ಎಲ್ಗೆಪ್ಪ ದೇವಸ್ಥಾನ ಕಡೆಗೆ ಹಿರಣ್ಣ ಅದೇನೋ ಕುರುಕ್ಲು ಕೇಳ್ತಾವನೆ ಆಮೇಲೆ ಗಣಪತಿ ಹಬ್ಬದ್ದು ತಿನ್ಬಿಡ್ಲಿ ಅಲಕವ ಹಬ್ಬದ ದಿನವೇ ಬಂದಿದ್ನಲ್ಲ ನಾನು ಚೆನ್ನಾಗಿತ್ತು ಬಿಡು ಕಮಲಕ್ನು ಜಾಸ್ತಿ ಮಾಡ್ಬಿಟ್ರೋಳೆ ಅನ್ಸುತ್ತೆ ಅದಕ್ಕೆ ಒತ್ತಾಯ ಮಾಡಿ ಕೊಡ್ತೀನಿ ಮಾಡಿದ ಚಕ್ಲಿನಲ್ಲಿ ಪೋಷಕಾಂಶಗಳೆಲ್ಲ ದಾಟಿಸ್ಬಿಡಂಟು ಅಲ್ಲದ ಈಗ ಇರ್ಲಿ ನಮ್ಮ ರಾಜಣ್ಣನ ಕಾಲು ಯಾಕ ನಿಲ್ತಿಲ್ಲ ಸುಬ್ಬಣ್ಣ ನೀನು ಹೋಗಮು ಅಂತಿದ ಈ ಕಮಲಕನು ನಡಿ ಹೋಗಮು ಬೇಗ ಅಂತವಳ ಈಗ ನೋಡವ ಆ ಹೆಸರು ಕುದೀತಾ ಇರ್ಲಿ ಆ ಒಸಿಯ ಕಾಪಿ ಇಟ್ಬಿಡು ನನ್ ಹೆಸರು ಇಟ್ಟ ಇಲ್ಲ ಬಿಡು ಪ್ರಸಾದ ಅಲ್ಲಿ ತಿನ್ನಕ್ ಹೋಯ್ತೀವಿ ಮನೇಲಿ ಯಾಕೆ ಹೆಸರು ಕುದಿಸ್ಲಿ ಕಾಪಿನೇ ಕುಡಿ ಆ ಕುರುಕ್ಲು ದಾರಿಲಿ ಹೋಯ್ತಾ ತಿನ್ಕೊಂಡು ಹೋಗೋಣ ಒಸಿ ಹೆಚ್ಚಾಗ್ತಾವ ನಡಿಯತ್ತಾಗೆ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಎಸ್ ಲಕ್ಷ್ಮೀನಾರಾಯಣ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ ಏನವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ ಬಾ ಬಾ ಬಾಯಿ ಸಿಹಿ ಮಾಡ್ಕೋ ಗಂಗೆನ ಯಾರವಿ ಅವಳು ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ ಇದೆಲ್ಲ ಹೆಂಗಾಯ್ತು ಅಂತೀನಿ ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿ ದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ 5 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಹೂವು ಹಾಗೂ ಸುಗಂಧ ಸಸ್ಯಗಳ ಕೃಷಿಯಲ್ಲಿನ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಬಿಳುಗಲಿಯಲ್ಲಿ ಕೃಷಿ ನಡೆಸುತ್ತಿರುವ ಬಿಎನ್ ನಾಗೇಶ್ ಅವರೊಂದಿಗೆ ಸಂದರ್ಶನ. ಸಾವಯವ ಕೃಷಿ ತುಂಬ ಉತ್ತೇಜನ ಕೊಡುತ್ತೆ. ಯಾವುದೇ ರೈತ ಆಗಲಿ ಕೂಡ ನಮ್ಮಲ್ಲಿ ಏನು ಮೂಲತ ಬಂಡವಾಳ ಏನಿರುತ್ತೆ ಅದನ್ನ ತೊಡಗಿಸ್ಕೊಂಡು ಮಾಡಬೇಕೇ ಹೊರತಾಗಿ ಸಾಲ ತಗೊಂಡು ಜಮೀನು ಮಾಡೋದು ಮೂರ್ಖತನ ನನ್ನ ಲೆಕ್ಕಾಚಾರದಲ್ಲಿ. ಹೈಬ್ರಿಡ್ ವೆರೈಟಿಗಳಿಗೆ ನಾವು ದೇಶಿ ಹೈಬ್ರಿಡ್ ವೆರೈಟಿಗಳನ್ನ ನಾವು ಯಾವಾಗ ಉಪಯೋಗಿಸ್ತೀವಿ ಆವಾಗ ರೈತ ಅವನು ಏನಿರುತ್ತೆ ಪಂಕ್ಚುಯಾಲಿಟಿ ಇರ್ಬೋದು ಅಥವಾ ಅವನ ಕುಟುಂಬದ ವ್ಯವಹಾರ ಇರ್ಬೋದು ಹೈಬ್ರಿಡ್ ಅನ್ನೋದು ಹೈಬ್ರಿಡ್ ಆಗಿ ಹೊರಟೋಗ್ಬಿಡ್ತೀವಿ ನಾವು. ಹಾಗಾಗಿ ನಾವು ದೇಶಿ ವಸ್ತುಗಳಿಗೆ ನಾವು ಮಹತ್ವ ಕೊಡಬೇಕು. ಹಾಗಾಗಿ ಎಲ್ಲರೂ ಕೂಡ ದೇಶೀಯವಾಗಿ ಏನು ಬೆಳಿತೀವಿ ಅದನ್ನು ಬೆಳೆಯೋಕೆ ಶುರು ಮಾಡೋಣ, ಎಲ್ಲರೂ ಸಹಕಾರ ಕೊಡೋಣ. ಸೆಪ್ಟೆಂಬರ್ 6 ಮಂಗಳವಾರ ಜಾನುವಾರು ವಿಮಾ ಯೋಜನೆಯ ಸೌಲಭ್ಯಗಳನ್ನು ಕುರಿತು ಮೈಸೂರು ವಿಭಾಗದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನ. ಸರ್, ನಮ್ಮಲ್ಲಿ ಜಾನುವಾರುಗಳಿಗೆ ವಿಮೆ ವ್ಯಾಪಕವಾಗಿ ನಾವು ಈ ವಿಚಾರವನ್ನು ಜನರಿಗೆ ತಲುಪಿಸುವಂಥದ್ದು ಬಹಳ ಮುಖ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ತಗೊಳ್ಳಲಾಗಿದೆ. ರಾಷ್ಟ್ರೀಯ ಜಾನುವಾರು ಮಿಷನ್ನವರು ಅಂದರೆ NLM ಅಂತ ಹೇಳ್ತೀವಿ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ಇವರು ಕೂಡ ಆಸಕ್ತಿ ವಹಿಸಿ ಎಲ್ಲ ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ನ ಶುರು ಮಾಡಿದ್ದಾರೆ ಸರ್. ಇವರ ಉದ್ದೇಶ ಇಷ್ಟೇ. ಈಗ ನಾವೆಲ್ಲ ನೋಡಿದ್ದೇವೆ, ಯಾವುದಾದ್ರು ರೈತ ಏನೋ ಒಂದು ವಸ್ತುವನ್ನು ಬೆಳೆದಾಗ, ತರಕಾರಿನೋ ಅಥವಾ ಮತ್ತೊಂದು ಬೆಳೆದಾಗ, ಏನೋ ತೊಂದರೆ ಆದಾಗ, ಆ ಫಸಲು ಕೈಗೆ ಬರದೇ ಇದ್ದಾಗ ರೈತನಿಗೆ ಅಗಾಧವಾದಂತಹ ಒಂದು ನಷ್ಟ ಉಂಟಾಗ್ತದೆ. ಸೆಪ್ಟೆಂಬರ್ 7 ಬುಧವಾರ ತೆಂಗಿನ ಬೆಳೆಯಲ್ಲಿ ತಾಂತ್ರಿಕ ಕೃಷಿ ಕ್ರಮಗಳನ್ನು ಕುರಿತು ಸುತ್ತೂರಿನಲ್ಲಿರುವ ICARJSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಡಾಕ್ಟರ್ GM ವಿನಯ್ ಅವರೊಂದಿಗೆ ಮಾತುಕತೆ. ಚಿಕ್ಕ ಗಿಡ ಇದ್ದಾಗ ಸ್ವಲ್ಪ ಕೀಟಗಳ ಹಾವಳಿ ಆಗಿರ್ಬೋದು, ರೋಗಗಳ ಹಾವಳಿ ಆಗಿರ್ಬೋದು, ಅಥವಾ ರೈತರ ಜಮೀನಲ್ಲಿ ಹಂದಿ ಕಾಟಗಳು ಇರ್ತದೆ, ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಸ್ವಲ್ಪ ಸಮಸ್ಯೆಗಳಿರುತ್ತೆ. ಆವಾಗ ಸ್ವಲ್ಪ ಸಮಯ ಜಾಸ್ತಿ ಕಳೆಯಬೇಕಾಗುತ್ತೆ ತೋಟಗಳಲ್ಲಿ, ಅಂದರೆ ಒಂದು 2-3 ಅವರ್ ಒಬ್ಬ ರೈತ ಒಂದು ಎಕರೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರು ಒಳ್ಳೆ ರೀತಿಯ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅದೇ ರೀತಿ ಬೆಳೀತಾ ಬೆಳೀತಾ ಅಂದರೆ ಒಂದು 10 ವರ್ಷ ಆದಮೇಲೆ ನೀವು ಪ್ರತಿನಿತ್ಯ ಅದನ್ನು ಮ್ಯಾನೇಜ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ತಿಂಗಳಲ್ಲಿ ಅಥವಾ 15 ದಿನಕ್ಕೊಮ್ಮೆ ಒಂದ್ಸರಿ ನೀರು ಮತ್ತು ಗೊಬ್ಬರಗಳನ್ನು, ಮಳೆಗಾಲ ಮುಂಚಿತವಾಗಿ ಒಂದ್ಸರಿ ಗೊಬ್ಬರ, ಮಳೆಗಾಲ ನಂತರ ಒಂದ್ಸರಿ ಗೊಬ್ಬರಗಳನ್ನು, ಪೋಷಕಾಂಶಗಳನ್ನು ಕೊಡ್ತಾ ಬಂದರೆ ಇದನ್ನು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಸರ್. ಸೆಪ್ಟೆಂಬರ್ 8 ಗುರುವಾರ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಎಲ್ ಮಾಲತಿ ಅವರೊಂದಿಗೆ ಸಂದರ್ಶನ. 6 ತರದ ಒಂದು ಜೈವಿಕ ಗೊಬ್ಬರಗಳು ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಒಂದು ವಿಧವನ್ನ ನಾವು ಯಾವ್ದ್ರ ಮೇಲೆ ವಿಂಗಡಿಸ್ಬೋದು ಅಂತ ಅನ್ನೋದಾದ್ರೆ ಅವುಗಳ ಒಂದು ಕಾರ್ಯಕ್ಷಮತೆ ಮೇಲೆ, ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಬಹುಮುಖ್ಯವಾಗಿ ಸಾರಜನಕ, ಅಂದ್ರೆ ನಮ್ಮ ಸಸ್ಯ ಪೋಷಕಾಂಶಗಳಲ್ಲಿ 6 ಪ್ರಧಾನ ಪೋಷಕಾಂಶಗಳಿದ್ದಾವೆ, ಅದರಲ್ಲಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್. ಸೊ ಈ ಒಂದು ಸಾರಜನಕವನ್ನು ನಮ್ಮ ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತವೆ ಅಂತಂದರೆ ಅನಿಲ ರೂಪದಲ್ಲಿರುವಂತಹ ಸಾರಜನಕ ಏನಿದೆ ವಾಯುಮಂಡಲದಲ್ಲಿ ಅತಿ ಅಗಾಧವಾದ ಪ್ರಮಾಣದಲ್ಲಿದೆ, ಆದರೆ ಸಸ್ಯಗಳು ಅದನ್ನು ಎಳ್ಕೊಂಡು ಬೆಳೆಯುವಂಥ ಒಂದು ಸಾಧ್ಯತೆ ಇರೋದಿಲ್ಲ. ಸೆಪ್ಟೆಂಬರ್ 9 ಶುಕ್ರವಾರ ಹವಾಮಾನ ಆಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ತಿಳಿಸಿಕೊಡಲಿದ್ದಾರೆ. ಮಂಡ್ಯದ VC ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ KV ಕೇಶವಯ್ಯ. ಹಸಿರುಮನೆ ಪರಿಣಾಮ ಅಂತಂದ್ರೆ ಬಹಳ ಮುಖ್ಯವಾಗಿ ಸೂರ್ಯನಿಂದ ಬರ್ತಕ್ಕಂಥ ಸೂರ್ಯರಶ್ಮಿ ಶಾರ್ಟ್ ವೇವ್ ರೇಡಿಯೇಷನ್ ಅಂತ ಹೇಳ್ತೀವಿ. ಆ ಒಂದು ಶಾರ್ಟ್ ವೇವ್ ರೇಡಿಯೇಷನ್ ಬರ್ತಕ್ಕಂಥ ಒಂದು ಏನು ವಿಕಿರಣಗಳಿದ್ದಾವೆ ಅದು ಭೂಮಿಗೆ ತಟ್ಟಿ ನಂತರ ಸ್ವಲ್ಪ ಮಟ್ಟಿಗೆ ಅದು ಭೂಮಿ ಹೀರ್ಕೊಳ್ಳುತ್ತೆ, ಇನ್ನೊಂದು ಸ್ವಲ್ಪನ ವಾತಾವರಣಕ್ಕೆ ವಾಪಸ್ ಬಿಡುತ್ತೆ. ಈ ವಾಪಸ್ ಬಿಟ್ಟಾಗ ವಾಪಸ್ ಹೋಗೋವಾಗ ಅದು ಲಾಂಗ್ ವೇವ್ ರೇಡಿಯೇಷನ್ ಆಗಿ ಪರಿವರ್ತನೆ ಆಗುತ್ತೆ. ಅಂದರೆ ಶಾರ್ಟ್ ವೇವ್ ರೇಡಿಯೇಷನ್ ಅಂದರೆ ಕಡಿಮೆ ವೇವ್ ಲೆಂತ್ ಇರತಕ್ಕಂಥ ಒಂದು ಏನು ಇನ್ಫ್ರಾರೆಡ್ ರೇಸ್ ಏನು ಬರುತ್ತೆ ಅದು ಹೆಚ್ಚಿಗೆ ವೇವ್ ಲೆಂತ್ ಇರತಕ್ಕಂಥ ಇದಾಗಿ ವಾಪಸ್ಸು ವಾತಾವರಣಕ್ಕೆ ಹೋಗ್ತಕ್ಕಂಥದ್ದು. ಇದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ಸೆಪ್ಟೆಂಬರ್ 10 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅದೇನೋ ಈಗ ಏನ್ ಮಾಡ್ಬೇಕಾಗಿತ್ತಲ್ಲ ಇನ್ನೊಂದು ಅಂತ ಅದು ಮಾಡಿಲ್ಲ ಅವನು, ಆಧಾರ್ ಕಾರ್ಡ್ ಈಗ ಆಧಾರ್ ಕಾರ್ಡ್ ಇದ್ಬಿಟ್ರೆ ಆಗೋಗಿಲ್ಲ. ಮುಂದೆ ಏನ್ ಮಾಡ್ಬೇಕು ಕೇಳು. ಈಗ ಹಾಕಾಕದಾಗೆಲ್ಲ ಅಕೌಂಟ್ಲಿ ಎಣಿಸ್ಕೊಂಡಿಲ್ಲ ಪ್ರಧಾನ ಮಂತ್ರಿಗಳು ಪಿ ಎಂ ಕಿಸಾನ್ ಯೋಜನೆ ಹಂಗೆ ಬಿಟ್ಬಿಟ್ಟಿದ ಬಡ್ಡಿ ಬೆಳೆಯಲಿ ಅಂತ ಈಗ ಎಣಿಸ್ಕೊಂಡು ನೋಡ್ತೀನಿ ಈಗ ಅದು ಈ ಕೆವೈಸಿ ಮಾಡಿಸ್ಬೇಕು ಬಿಡು ನಮ್ ಸುಬ್ಬಣ್ಣ ಯಾಕ ಇರೋದು ಸುಬ್ಬಣ್ಣ ಅಪ್ಪ ಈಗ ಈ ಕೆವೈಸಿ ಅಂದ್ರೆ ಏನು ಅಂತ ವಸಿ ತಿಳ್ಕ ಏನ್ ಹೇಳಪ್ಪ ಕೇಳಮು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.